8 ಮತ್ತು 9 ಬೀದರ್ ಕೋಟೆ ಆವರಣದಲ್ಲಿ ಸಾಂಸ್ಕೃತಿಕ ರಂಗವೈಭವ. ಬೀದರ್ ಉತ್ಸವದಲ್ಲಿ ಶಿವರಾಜ್ ಕುಮಾರ್, ಸುದೀಪ್, ವಿಜಯ್ ಪ್ರಕಾಶ್, ಧನಂಜಯ, ಸುಖವಿಂದರ್ ಸಿಂಗ್, ಕುಮಾರ್ ಸಾನು, ಆಶಿಕ್ ಕೌರ್, ಅನುರಾಧ ಭಟ್, ಸಂಜಿತ್ ಹೆಗಡೆ, ಮಂಗ್ಲಿ ಮತ್ತು ವೀರ್ ಸಮರ್. ಪ್ರತಿದಿನ ಸಾಯಂಕಾಲ 7:15 ಮನೋರಂಜನಾ ಕಾರ್ಯಕ್ರಮ ಬೀದರ್ ಉತ್ಸವ 2023. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಈ ವರ್ಷದ ಮೊದಲ ಮೇಘ ಸಂದೇಶ ಸರಣಿಯ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ತಮ್ಮೆಲ್ಲರ ಬಾಳಿನೊಳಗ ಒಂದು ಹೊಸ ಯುಗವನ್ನ ಶುರು ಮಾಡಲಿ ಅಂತೇಳಿ ನಾವೆಲ್ಲ ಹಾರೈಸ್ತಾ ಇದ್ದೀವಿ. ಈ ಯುಗ ಸುಖ ಸಮೃದ್ಧಿಯ ಯುಗ ಆಗಿರಲಿ, ಹೊಸ ಆಶಾಭಾವನೆಯ ಶಕೆ ಶುರುವಾಗಲಿ ಅಂತೇಳಿ ನಾವು ಅನ್ಕೊಳ್ಳೋಣ. ಹೊಸ ಭರವಸೆಗಳ ಜೊತೆಗೆ ನಾವು ಹೊಸ ವರ್ಷವನ್ನ ಶುರು ಮಾಡೋಣ. ಕಳೆದ ವರ್ಷ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ವಿ. ಅಂತಹ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬರದೇ ಇರುವಂತಹ ಪ್ರಾರ್ಥನೆಯನ್ನ ನಾವು ಮಾಡೋಣ. ಸಮಸ್ಯೆಗಳು ಅಂತಂದ್ರೆ ಅವು ಜೀವನದ ಒಂದು ಅವಿಭಾಜ್ಯ ಅಂಗ. ಸಮಸ್ಯೆಗಳಿರಲಾರ್ದೆ ನಮ್ಮ ಜೀವನ ಪೂರ್ಣ ಆಗುವುದಿಲ್ಲ. ಅಂತಹ ಸಂದರ್ಭದೊಳಗೆ ಇಂಥ ಸಮಸ್ಯೆಗಳಿಗೆ ನಾವು ಸಶಕ್ತರಾಗಿ ಎದುರಿಸುವಂತಹ ಒಂದು ಮನೋಬಲ ನಮ್ಮಲ್ಲಿ ಬರಲಿ ಅಂತೇಳಿ ಆ ಬಗ್ಗೆ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಆತ್ಮೀಯರೆ, ಋಣಾತ್ಮಕವಾದಂತಹ ಚಿಂತನೆಯನ್ನು ಮಾಡುತ್ತಲೇ ನಾವು ಸಕಾರಾತ್ಮಕವಾಗಿ ಇರೋದಕ್ಕೆ ಪ್ರಯತ್ನ ಮಾಡೋಣ. ಅಂತಹ ಮನೋಭೂಮಿಕೆಯನ್ನು ನಾವು ನೀವೆಲ್ಲರೂ ಸಿದ್ದ ಮಾಡಿಕೊಳ್ಳೋಣ. ಹೊಸ ವರ್ಷ ಶುರುವಾಗಿದ್ರೂ ಕೂಡ ನಮ್ಮ ಮೇಘ ಸಂದೇಶದ ಹೊಸ ವರ್ಷ ಶುರುವಾಗುವುದು ಯುಗಾದಿಯಿಂದ, ಅದು ತಮಗೆಲ್ಲ ಗೊತ್ತಿರುವಂತಹದ್ದು. ಬರುವ ಯುಗಾದಿಗೆ ಮೇಘ ಸಂದೇಶ ಕಾರ್ಯಕ್ರಮ 14 ವರ್ಷಗಳನ್ನು ಪೂರೈಸ್ತಾ ಇದೆ. 15ನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಮಯ ಏನದಲ್ಲ, ಈ ಸಮಯ ಸ್ವಲ್ಪ ಒತ್ತಡರಹಿತವಾದಂತಹ ಒಂದು ಸಮಯ ಅಂತ ಹೇಳಬಹುದು. ಹಿಂಗಾರು ಹಂಗಾಮಿನೊಳಗೆ ನಮ್ಮ ರೈತರಿಗೆ ಸಾಕಷ್ಟು ಒತ್ತಡ ಇರ್ತಾವ. ಯಾವ ರೀತಿ ನಾವು ಪ್ಲಾನ್ ಮಾಡಬೇಕು, ಮಳೆ ಬರ್ತದನೋ ಇಲ್ಲೋ, ಅಥವಾ ಮಳೆ ಬಂದಾಗ ಏನ್ ಮಾಡಬೇಕು, ಪ್ರವಾಹ ಬಂದಾಗ ಏನ್ ಮಾಡಬೇಕು, ಮಳೆ ಇರಲಾರ್ದಾಗ ಏನು ಮಾಡಬೇಕು, ಇಂಥವೆಲ್ಲ ಸಮಸ್ಯೆಗಳು ಇದ್ದೇ ಇರ್ತಾವ. ಮತ್ತ ಇದರ ಜೊತೆಗೆ ಏನು ನಮ್ಮ ಕೃಷಿ ಚಟುವಟಿಕೆಗಳು ಇರ್ತಾವ, ಅವುಗಳು ಕೂಡ ಒತ್ತಡ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾವ. ಈ ಋತು ಮುಗಿಯುವಂತಹ ಒಂದು ಸಮಯದೊಳಗೆ ನಮ್ಮ ರೈತರಿಗೆಲ್ಲ ತೊಗರಿ ಒಳಗ ನೆಟೆ ರೋಗ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಎದುರಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಿನೊಳಗ ಈ ಒಂದು ಸಮಯ ಏನದ, ಇದು ಸ್ವಲ್ಪ ಒತ್ತಡ ಇರಲಾರದೆ ಸ್ವಲ್ಪ ವಿರಾಮವಾಗಿ ಕಳೆಯುವಂತಹ ಒಂದು ಸಮಯ. ಈ ಟೈಮ್ನೊಳಗ ನಾವು ತಮಗೆ ಗೊತ್ತಿರುವಂಗ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಹೊಸ ಹೊಸ ವಿಷಯಗಳನ್ನು ನಾವು ಇಲ್ಲಿ ಕಲಿಯೋಣ. ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳದಾವ. ಒಂದು ತಿಳಿದ್ರೆ ಹೆಚ್ಚು, ಒಂದು ತಿಳಿದ್ರೆ ಕಡಿಮೆ ಅನ್ನುವಂತಹ ಒಂದು ಸನ್ನಿವೇಶದೊಳಗೆ ನಾವು ರೈತರೆಲ್ಲರೂ ಇಂಥ ಒಂದು ಜ್ಞಾನವನ್ನು ಪಡೆಕೊಂಡು ಸಶಕ್ತರಾಗುವುದಕ್ಕೆ ಪ್ರಯತ್ನ ಮಾಡೋಣ. ಆ ನಿಟ್ಟಿನೊಳಗೆ ನಮ್ಮ ತಜ್ಞರು ತಮಗೆ ಅನೇಕ ಪಾಠಗಳನ್ನು ಮಾಡ್ತಾರ. ತಮಗೂ ಕೂಡ ಏನಾದರೂ ವಿಷಯಗಳು ಬೇಕು ಅಂತಂದಾಗ ತಾವು ನಮ್ಮನ್ನ ಸಂಪರ್ಕ ಮಾಡಬಹುದು. ಮಾಡಿ ಸರ್ ನಮಗ ಈ ವಿಷಯದ ಬಗ್ಗೆ ತಿಳಿಸ್ರಿ ಅಂತ ಹೇಳಿ ಅಂತಂದ್ರೆ ಅದನ್ನು ಕೂಡ ನಾವು ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ವಿಷಯಗಳು ಅದಾವ, ಅವುಗಳನ್ನು ಕೂಡ ನಾವು ಚರ್ಚೆ ಮಾಡೋಣ. ಅದರ ಜೊತೆಗೆ ಸಾಂಪ್ರದಾಯಿಕವಾದಂತಹ ಏನು ನಂಬಿಕೆಗಳದಾವ ಅವುಗಳ ಬಗ್ಗೆ ಕೂಡ ಈ ವರ್ಷ ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಮಗ ಅನಿಸ್ತದ. ಈ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ದೆ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕವಾದಂತಹ ಒಂದು ವಿಶ್ಲೇಷಣೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಶುರು ಮಾಡಿದ್ವಿ. ಮೊದಲಿನ ಕೆಲವು ವರ್ಷಗಳಲ್ಲಿ ನಾವು ನಮ್ಮ ಹಿರಿಯರು ಏನು ವಾತಾವರಣದ ಬಗ್ಗೆ ಅನ್ಕೋತಾ ಇದ್ರು, ಗಾದೆ ಮಾತುಗಳಿದ್ದು ಅವುಗಳನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ವಿ. ಅದರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಇಂಥ ನಂಬಿಕೆಗಳನ್ನ ಆಧಾರ ಆಗಿಟ್ಟುಕೊಂಡು ಇದಕ್ಕೇನು ವೈಜ್ಞಾನಿಕ ಹಿನ್ನೆಲೆ ಅದ ಅನ್ನುವಂತಹ ವಿಚಾರ ಕೂಡ ಮಾಡಿದ್ರು. ಅದರ ಬಗ್ಗೆ ಕೂಡ ನಾವು ತಮ್ಮ ಗಮನ ಸೆಳೆದಿದ್ವಿ. ತಮ್ಮಲ್ಲಿ ಅನೇಕರಿಗೆ ನೆನಪಿರಬಹುದು, ಸುಮಾರು 20 ನಂಬಿಕೆಗಳನ್ನ ಆಧಾರ ಆಗಿಟ್ಕೊಂಡು ಗುಜರಾತ್ ಕೃಷಿ ವಿಶ್ವವಿದ್ಯಾಲಯದವರು ಒಂದು ಸಂಶೋಧನೆಯನ್ನು ಮಾಡಿದ್ರು. ಸುಮಾರು 20 ವರ್ಷಗಳವರೆಗೆ ಆ ಸಂಶೋಧನೆಯನ್ನ ಮಾಡಿ ಪ್ರತಿಯೊಂದರ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ರು. ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಯುಗಾದಿ ದಿವಸ ಗಾಳಿ ಬೀಸುವಂತಹ ಒಂದು ದಿಕ್ಕಿನ ಮೇಲೆ ಮುಂದಿನ ಒಂದು ಹಂಗಾಮು ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಹಿರಿಯರು ಯಾವ ರೀತಿಯಾದಂತಹ ವಿಚಾರ ವ್ಯಕ್ತ ಮಾಡ್ತಾ ಬಂದಿದ್ರು, ಅಂಥದೇ ವಿಚಾರಗಳು ಅದಾವೋ ಹ್ಯಾಂಗ ಅಂತೇಳಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದನ್ನ ತಮ್ಮ ಗಮನಕ್ಕೆ ನಾವು ತಂದಿದ್ವಿ. ಅಂದ್ರ ಇಂಥ ಒಂದು ನಂಬಿಕೆಗಳ ಏನು ಆಧಾರ ಇರುತ್ತದಲ್ಲ, ಅದು ಕೆಲವೊಮ್ಮೆ ವೈಜ್ಞಾನಿಕ ಹಿನ್ನೆಲೆ ಇದ್ರೂ ಕೂಡ ನಮ್ಮ ಜನರಿಗೆ ಗೊತ್ತಿರುವುದಿಲ್ಲ. ಸಾಮಾನ್ಯವಾಗಿ ಅದು ನಂಬಿಕೆ ಅನ್ನುವಂತಹ ಒಂದು ರೂಪ ಪಡ್ಕೊಂಡು ಇದು ಮೂಢನಂಬಿಕೆ ಅದಪ್ಪ ಇದನ್ನೇನ್ ನಂಬುದು ಅನ್ನುವಂತಹ ಒಂದು ವಿಚಾರ ಕೂಡ ಇರುವುದನ್ನ ನಾವು ನೋಡ್ತಾ ಇರ್ತೀವಿ ಕಲಿತವರೊಳಗ. ಆದ್ರೆ ಅದಕ್ಕೂ ಒಂದು ವಿಜ್ಞಾನ ಇದೆ ಅನ್ನುವಂಥದ್ದು ಮತ್ತೆ ನಮ್ಮ ಹಿರಿಯರ ಬಾಳು ನಿಸರ್ಗದ ಜೊತೆಗೆ ಹಂಗಾಮುಗಳ ಜೊತೆಗೆ ಇತ್ತು ಅನ್ನೋದನ್ನ ನಾವು ಮರಿಬಾರದು. ಹಂಗಾಮಿಗೆ ತಕ್ಕಂತೆ ಅವರು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಏನು ಬದಲಾವಣೆಗಳಾಗ್ತಾವ ವಾತಾವರಣದೊಳಗ ನಿಸರ್ಗದೊಳಗ, ಆ ಬದಲಾವಣೆಗಳಿಗೆ ಅವರು ಅರ್ಥವನ್ನು ಹುಡುಕುವಂತಹ ಒಂದು ಕೆಲಸವನ್ನ ಮಾಡಿ ಅದನ್ನು ನಂಬಿಕೆ ರೂಪದೊಳಗ ಮುಂದಿನ ಪೀಳಿಗೆಗಳಿಗೆ ಅವರು ಹೇಳಿದ್ರು. ಅಂಥ ನಂಬಿಕೆಗಳನ್ನ ನಾವು ಮತ್ತೆ ಈ ವರ್ಷ ನೋಡೋಣ, ಅವುಗಳ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ. ಮತ್ತ ಯಾವುದನ್ನೇ ಆದರೂ ನಾವು ನೇರವಾಗಿ ನಂಬುವುದು ಬೇಡ, ಅದಕ್ಕೆ ವೈಜ್ಞಾನಿಕ ತಳಹದಿ ಐತೋ ಇಲ್ಲೋ ಅಂತ ತಿಳ್ಕೊಂಡು ನಾವು ಸರಿ ಇದ್ರ ಸರಿ ಅನ್ನೋಣ, ತಪ್ಪಿದ್ರ ತಪ್ಪು ಅನ್ನೋಣ. ಒಟ್ಟಿನೊಳಗ ನಾವು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಕಾರಣ ಬೇಕಲ್ಲ, ಯಾಕೆ ಬೇಕು ಅಂತೀವಿ ಅದಕ್ಕೊಂದು ಕಾರಣ, ಯಾಕೆ ಬೇಡ ಅಂತೀವಿ ಅದಕ್ಕೊಂದು ಕಾರಣ. ಹಿಂಗ ಸತಾರ್ಕಿಕವಾಗಿ ನಾವು ವಿಚಾರ ಮಾಡಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳೋಣ. ಇಂತಹ ಅನೇಕ ವಿಷಯಗಳನ್ನ ಈ ಸಮಯದೊಳಗ ನಾವು ಚರ್ಚೆ ಮಾಡೋಣ. ಅಂತಹ ವಿಷಯಗಳು ತಮಗೇನಾದರೂ ಗೊತ್ತಿದ್ರೂ ಕೂಡ ತಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಕೂಡ ಹೇಳಬಹುದು ಅಂತೇಳಿ ತಮಗೂ ಕೂಡ ನಾವು ಆಹ್ವಾನ ನೀಡುತ್ತಾ ಇದ್ದೇವೆ. ಹಿಂದಿನ ಕಾರ್ಯಕ್ರಮಗಳಲ್ಲಿ ಅನೇಕರು ಭಾಗವಹಿಸಿದ್ದನ್ನು ಕೂಡ ನಾವು ತಮಗ ನೆನಪಿಸ್ತಾ ಇದ್ದೀವಿ. ಆತ್ಮೀಯರೇ, ಇಷ್ಟು ವಿಚಾರದ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ 4 ಬರುವ ಮಂಗಳವಾರ ಜನವರಿ 10 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ಒಣ ಬಿಸಿಲಿನ ವಾತಾವರಣ ವಾರಪೂರ್ತಿ ಇರಬಹುದಾಗ್ಯದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಣ ಬಿಸಿಲಿನ ವಾತಾವರಣ, ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದು. ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ, ಕೇವಲ ಶೇಕಡ 10 ಅನ್ನುವಂತಹ ಸೂಚನೆ ತಜ್ಞರು ನೀಡ್ತಾ ಇದ್ದಾರೆ. ಇದರ ಮೇಲೆ ತಾವು ತಿಳ್ಕೊಳ್ಬಹುದು, ತಮ್ಮ ಏನು ಕೃಷಿ ಚಟುವಟಿಕೆಗಳದಾವ ಅವುಗಳನ್ನ ತಾವು ಸಾಂಗವಾಗಿ ನೆರವೇರಿಸಿಕೊಂಡು ಹೋಗಬಹುದು. ಆದರೆ ಇಲ್ಲಿ ಒಂದು ಗಮನ ಸೆಳೆಯುವುದು ಏನಪ್ಪಾ ಅಂತಂದ್ರ, ಶುಕ್ರವಾರ 6 ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಮೋಡ ಕವಿದಂತಹ ವಾತಾವರಣ ಇರಬಹುದು, ಮೋಡ ಮುಸುಕಿದಂತಹ ವಾತಾವರಣ ಕೂಡ ಇರಬಹುದು. ಏನೋ ಸಮಯ ಬಂದ್ರ ಒಂದ್ 4 ಉದುರಬಹುದು ಅನ್ನುವಂತಹ ಒಂದು ವಾತಾವರಣ ಇರಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ ಈ ತರದ ವಾತಾವರಣ ನಿಮಗೆ ಶುಕ್ರವಾರ ದಿವಸ ನೋಡುವುದಕ್ಕೆ ಸಿಗ್ತದೆ. ಉಳಿದ ಜಿಲ್ಲೆಗಳು ಶುಕ್ರವಾರ ದಿವಸ ಅಂತಂದ್ರೆ ವಿಜಯಪುರ, ಕೊಪ್ಪಳ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಈ ಜಿಲ್ಲೆಗಳಲ್ಲಿ ಆ ದಿವಸ ಒಣ ವಾತಾವರಣ ಇರುತ್ತದೆ. ಈಗಾಗಲೇ ಹೇಳದಂಗ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಜಹೀರಾಬಾದ್ಗಳಲ್ಲಿ ಶುಕ್ರವಾರ 6 ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 35 ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ವಾತಾವರಣದ ಏರ್ಪೇರನ್ನ ಸ್ವಲ್ಪ ತಾವು ಗಮನಿಸಬೇಕು. ಆದ್ರೆ ಇಲ್ಲಿ ಅಂತ ಏನು ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ. ಎಲ್ಲೋ ಅವಕಾಶ ಇತ್ತು ಅಂತಂದ್ರೆ ನಾಲ್ಕನಿ ಉದುರಬಹುದು ಅನ್ನುವಂತಹ ಸೂಚನೆ ಇದೆ. ಅದನ್ನ ಬಿಟ್ರೆ ಇದಕ್ಕಿಂತ ಹೆಚ್ಚಿಗೆ ಏನು ತೊಂದರೆ ಆಗುವುದಿಲ್ಲ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ವಾರ ಪೂರ್ತಿ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇದ್ದೇ ಇರ್ತದೆ. ಇನ್ನ ಜಿಲ್ಲಾವಾರು ಸವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು ಹೇಳೋದು ಅವಶ್ಯ ಇಲ್ಲ ಅಂತೇಳಿ ಅನಿಸ್ತದೆ. ಗರಿಷ್ಠ ತಾಪಮಾನ ಸರಾಸರಿ 30-31 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು, ಮತ್ತೆ ಕನಿಷ್ಠ ತಾಪಮಾನ ಸರಾಸರಿಯಾಗಿ 18-19 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಬಹುದು ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗೆ ಸ್ವಲ್ಪ ಕಡಿಮೆ ಇರಬಹುದು ಕನಿಷ್ಠ ತಾಪಮಾನ, 14-15 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಈ ವಾರದ ಮುನ್ನೋಟ. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ತಮ್ಮ ಮೊಬೈಲ್ನೊಳಗೆ ಉಪಯೋಗ ಮಾಡೋದ್ರಿಂದ ನೀವು ಸ್ವಾವಲಂಬಿಗಳಾಗ್ತೀರಿ. ಇದರ ಜೊತೆಗೆ ಇನ್ನು ಅನೇಕ ಆಪ್ಗಳಾದವ, ಅವುಗಳನ್ನು ಕೂಡ ತಾವು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಳೋದು ಒಳ್ಳೆಯದು. ಇದರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರುವಂಗ ಯೂಟ್ಯೂಬ್ ಚಾನಲ್ ಇದೆ ಮೇಘ ಸಂದೇಶದ್ದು, ಅದಕ್ಕೂ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಮಗೆ ಅನುಕೂಲ ಆಗುತ್ತದೆ. ನೇರವಾಗಿ ತಮಗೆ ಸೂಚನೆಗಳು ಬಂದು ಅದನ್ನ ತಾವು ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ 587ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸೋಮಶೇಖರ್ ಎಸ್ ರೊಳಿ. ಈಗ ಗೋವಿಂದ್ ಭೋಜು ಚೌಹಾಣ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆ ಪದ ಕೇಳೋಣಂತ. ಜಯ ಬೋಲ ಪಾಟೀಲ ಜಿ ಮಹಾರಾಯಣ ಕೀ ಜಯ. ಸಾರೇ ಬದಲ ಹರಿ ರೋಮಾ ಸಾರೇ. ಗೋವಿಂದ್ ಭೋಜು ಚೌಹಾಣ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆ ಪದ ಕೇಳಿದರೆ, ಈಗ ಇದೇ ಕಲಾವಿದರಿಂದ ಇನ್ನೊಂದು ಲಂಬಾಣಿ ಭಜನೆ ಪದ. ಅಖಂಡ ಬಾವ ತೋ ನಾಕ ಮಾರು ಚೂರೆ ಧುಣಿ ವಾಳೋ ರ ಅಧುಣಿ ವಾಳೋ ರೆ ತಾರೆ ಸೋಭತೆ ಮಾ ಸಗುಣಿ ಮಾರ ಅಖಂಡ ಬಾವ ತೋ ನಾಕ ಮಾರು ಚೂರೆ ಅಖಂಡ ಬಾವಾ ತೋ ನಾಕ ಪಡ ತಾರೆ ಅಖಂಡ ಬಾವಾ ತೋ ನಾಕ ಪಡರಿರ ಹಮಾರೆ ಚರಣ ರೋಗ ಜೋಲಾಚಾರ್ಯರ ಅಪಾಚಿ ಲಗಿ ತಾರೋ ಲಾರೋ ಘಣೋ ಹೇರಿ ಅಖಂಡ ಬಾಪು ಚೋ ನಾಕ ಮಾರು ಅಖಂಡ ಭವನ ಸಪನೋ ಭಾರಿ ಆಯೋ ರ ದೇವಿ ಬಾರಿ ರೀತಿ ಮೇನ ಜಗಾಡಿ ರ ಅಖಂಡ ಬಾಪುರ ಲಾರೋ ಜಗಣೋ ದೇವಿ ಅಖಂಡ ಬಾವಾ ಕೇರೋ ಪಾಚಿ ರಾಗಿ ನರ ಅಕುನಿ ಅವು ಯಾರಿ ತಾರೆ ದಲಾರ ಅಖಂಡ ಬಾವಾ ಹಟ ಘರನ ಬೇಟೋ ಸಾರೆ ಅಖಂಡ ಬಾಪು ಚೋ ನಾಕ ಪಡ ತಾರೆ ಇದುವರೆಗೆ ಗೋವಿಂದ ಭೋಜು ಚೌಹಾಣ್ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಿರಿ ತಂದ ಸಿರಿಧಾನ್ಯಗಳು, ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಆಕಾಶವಾಣಿ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಿರಿಧಾನ್ಯಗಳ ಹುಟ್ಟು, ಬೆಳವಣಿಗೆ ಮತ್ತು ಇತಿಹಾಸ ಕುರಿತು ಮಾಹಿತಿ. ಭಾಗವಹಿಸುವ ತಜ್ಞರು ಡಾ ಎಂಆರ್ ಉಮೇಶ್, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇವತ್ತಿನಿಂದ ಸಿರಿತನದ ಸಿರಿಧಾನ್ಯಗಳು ಅಂತಕ್ಕಂತ ಸರಣಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಈ ಒಂದು ಸರಣಿ ಕಾರ್ಯಕ್ರಮ ಕುರಿತಾಗಿ ಗುಲ್ಬರ್ಗಾ ಮತ್ತು ಯಾದಗಿರಿ ಜಿಲ್ಲೆಯ ನಬಾರ್ಡ್ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀ ರಮೇಶ್ ಭಟ್ ಅವರು ಸರಣಿ ಕುರಿತು ಅವರ ಸಂದೇಶವನ್ನ ನೀಡ್ತಾ ಇದ್ದಾರೆ. ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನಿಂದ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಸಿರಿತರದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಗಳಲ್ಲಿ ಕೃಷಿ ವಿದ್ಯಾಲಯದ ವಿಜ್ಞಾನಿಗಳು, ಸಿರಿಧಾನ್ಯ ಉತ್ಪಾದನೆಯಲ್ಲಿ ತೊಡಗಿರುವ ರೈತರು, ಮೌಲ್ಯವರ್ಧನೆ ಮತ್ತು ಮಾರಾಟದಲ್ಲಿ ತೊಡಗಿರುವ ವಿವಿಧ ಸಂಸ್ಥೆಯ ತಜ್ಞರು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮಗಳನ್ನು ನಬಾರ್ಡ್ ಬೆಂಗಳೂರು ಇವರು ಪ್ರಾಯೋಜಿಸುತ್ತಿದ್ದು, ಸಾರ್ವಜನಿಕರು ಕಾರ್ಯಕ್ರಮಗಳನ್ನು ಕೇಳಿ ಸಿರಿಧಾನ್ಯಗಳ ಉತ್ಪಾದನೆ, ಮೌಲ್ಯವರ್ಧನೆ ಮತ್ತು ಅವುಗಳನ್ನು ದಿನನಿತ್ಯದ ಆಹಾರದಲ್ಲಿ ಬಳಸಲು ಮುಂದಾಗಬೇಕೆಂದು ವಿನಂತಿಸುತ್ತಿದ್ದೇನೆ. ಸಿರಿಧಾನ್ಯಗಳು ಪೋಷಕಾಂಶಗಳ ಖಜಾನೆ, ಹಾಗಾಗಿ ಇವುಗಳನ್ನು ದಿನನಿತ್ಯದ ಆಹಾರವಾಗಿ ಬಳಸುವುದರಿಂದ ರಕ್ತದ ಒತ್ತಡ, ಮಧುಮೇಹ ಇತ್ಯಾದಿ ರೋಗಗಳನ್ನು ತಡೆಗಟ್ಟಬಹುದು. ಸಿರಿಧಾನ್ಯಗಳನ್ನು ಜನಪ್ರಿಯಗೊಳಿಸಲು ಅವುಗಳ ಪೋಷಕಾಂಶಗಳ ಉಪಯೋಗ ಮತ್ತು ಮಹತ್ವವನ್ನು ತಿಳಿಸಿಕೊಳ್ಳುವ ಅವಶ್ಯಕತೆ ಇದೆ. ಕೃಷಿ ವೈವಿಧ್ಯತೆ ಕಡಿಮೆಯಾದ ಹಾಗೆ ಆಹಾರ ವೈವಿಧ್ಯತೆಯು ಭಂಗಗೊಂಡಿದೆ, ಒಟ್ಟಾರೆ ಆರೋಗ್ಯವೂ ಕ್ಷೀಣಿಸಿದೆ. ಸಾಂಪ್ರದಾಯಿಕ ಕೃಷಿ ಮತ್ತು ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಬೇಕಿದೆ. ಈ ಪ್ರಯತ್ನದ ಭಾಗವಾಗಿ ನಬಾರ್ಡ್ ಕಾರ್ಯಕ್ರಮವನ್ನು ಪ್ರಾಯೋಜಿಸುತ್ತಿದೆ. ನಿಮಗೆಲ್ಲ ತಿಳಿದ ಹಾಗೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಬಾರ್ಡ್ ಬೆಂಗಳೂರು ವತಿಯಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ಅವಕಾಶವನ್ನು ನಬಾರ್ಡ್ ಬಳಸಿಕೊಳ್ಳುತ್ತಿದೆ. 52 ಈ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದ್ದು, ಎಲ್ಲಾ ಕೇಳುಗರು ಈ ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸುತ್ತಿದ್ದೇನೆ. ನಮಸ್ಕಾರಗಳು. ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಹೇಳಿ ಸರ್, ಮೊದಲೇದಾಗಿ ಹೇಗೆ ಬಂದು ನಮ್ಮ ಸಿರಿಧಾನ್ಯಗಳು ನಮ್ಮ ದೇಶಕ್ಕೆ, ಇವುಗಳ ಇತಿಹಾಸ ಏನಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇತಿಹಾಸವನ್ನು ತಿಳಿದುಕೊಂಡಾಗ ಅವುಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಸಿರಿಧಾನ್ಯಗಳ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ, ಇತಿಹಾಸದ ಬಗ್ಗೆ ತಿಳಿಸಿಕೊಡಿ. ಸುಮಾರು 5,000 ಹಳೆಯದಾದ ಇತಿಹಾಸ ಇದೆ. ಸೊ ರಾಮಧಾನ್ಯ ಚರಿತ ಅಂತ ಒಂದು ನಾವು ಇತಿಹಾಸ ನೋಡಿದಾಗ ಅದರಲ್ಲಿ ರಾಗಿ ಮತ್ತು ಭತ್ತಕ್ಕೆ ಹೋಲಿಕೆ ಮಾಡಿದ್ದಾರೆ. ಏನು, ರಾಗಿ ಬಡವರ ಒಂದು ಆಹಾರ ಬೆಳೆ, ಭತ್ತ ಸಿರಿವಂತರ ಆಹಾರ ಬೆಳೆ, ಆದರೆ ಅವುಗಳ ಒಂದು ಮಹತ್ವವನ್ನು ಈ ರಾಮಧಾನ್ಯ ಚರಿತ ಅನ್ನೋದ್ರಲ್ಲಿ ತಿಳಿಸಿದ್ದಾರೆ. ಸೊ ಭತ್ತ ಮತ್ತು ರಾಗಿಗೆ ಹೋಲಿಕೆ ಮಾಡಿದಾಗ ರಾಗಿ ಸಹ ಒಂದು ಉತ್ತಮ ಬೆಳೆ ಅನ್ನೋದನ್ನು ಆಗಲೂ ಇತಿಹಾಸದಲ್ಲೇ ಹೇಳುತ್ತೆ. ಅದೇ ರೀತಿಯಾಗಿ ಪುರಂದರದಾಸರ ದಾಸ ಪದಗಳಲ್ಲಿ ನಾವು ರಾಗಿಯೇ ತಂದೀರ ಭಿಕ್ಷಕ್ಕೆ ಅಂತ ಅನ್ನೋ ಒಂದು ವಿಷಯವನ್ನ ನಾವು ಹಾಡು ಇದೆ, ರಾಗಿಯೇ ತಂದೀರ ಅಂತ. ಸೊ ಆ ಒಂದು ದಾಸರ ಪದಗಳಲ್ಲೇ ಈ ಒಂದು ರಾಗಿಯ ಮಹತ್ವವನ್ನ ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ರಾಗಿ ಬೆಳೆಯು ಉಗಾಂಡ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ ಪ್ರಪ್ರಥಮವಾಗಿ ನಾವು ಅದನ್ನ ಕಂಡುಹಿಡಿದಿದ್ದಾರೆ. ಆಫ್ರಿಕಾ ಖಂಡದ ಅನೇಕ ದೇಶಗಳಿಗೆ ಸುತ್ತಿ ನಂತರದ ದಿನಗಳಲ್ಲಿ ಏಷ್ಯಾದ ಒಂದು ರಾಷ್ಟ್ರಗಳಿಗೆ ಬಂದು ಮತ್ತ ನಂತರ ಭಾರತದಲ್ಲಿ ಇದು ಒಂದು ಹೆಚ್ಚು ಸಂಶೋಧನೆ ಮಾಡಿ ಒಂದು ಅಭಿವೃದ್ಧಿಪಡಿಸಿ ಇದನ್ನ ನಾವು ಒಂದು ಉತ್ತಮ ಆಹಾರ ಬೆಳೆಯಾಗಿ ನಾವು ಈಗ ಬೆಳೀತಾ ಇದ್ದಾರೆ. 7 ಸಿರಿಧಾನ್ಯಗಳಂದ್ರೆ ರಾಗಿ, ಸಾಮೆ, ನವಣೆ, ಆರಕ, ಊದಲು, ಬರಗು, ಕೊರಲೆ. ಈ ಒಂದು ಬೆಳೆಗಳಲ್ಲಿ ರಾಗಿ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಆಹಾರ ಬೆಳೆ ಮತ್ತು ಬೇಸಾಯ ಕ್ರಮ ಆಗಿರ್ಬಾರ್ದು. ಇವೆಲ್ಲವನ್ನ ನಾವು ನೋಡಿದ್ರೆ ರಾಗಿ ಒಂದು ಉತ್ತಮ ಬೆಳೆ. ನಮಗೆ ಒಂದು ನಾಣ್ಣುಡಿನೇ ಇದೆ, ಅಕ್ಕಿ ತಿಂದವ ಅಕ್ಕಿ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ತವಣೆ ಆಗಿ, ರಾಗಿ ತಿಂದವ ನಿರೋಗಿ ಸರ್ವಜ್ಞ ಅಂತ ಒಂದು ಪದಗಳಲ್ಲಿ ನಾವು ಈ ಒಂದು ರಾಗಿಯ ಮಹತ್ವವನ್ನ ತಿಳ್ಕೋಬಹುದು. ಇದನ್ನು ಕಿರಿಧಾನ್ಯಗಳನ್ನು ಗುಂಪಿಗೆ ಸೇರಿಸಿದ್ರೂ ಸಹ ಈ ಒಂದು ಪೋಷಣೆಯಲ್ಲಿ ಕಿರಿದಾಗಿರ್ಬೋದು, ಆದರೆ ಪೌಷ್ಟಿಕತೆ ಮತ್ತು ಅವುಗಳ ಮಹತ್ವದಲ್ಲಿ ಇದು ಒಂದು ಹಿರಿಯ ಧಾನ್ಯ ಅಂದ್ರೆ ತಪ್ಪುಗಳಾಗಕ್ಕಿಲ್ಲ. ಯಾಕೆಂದ್ರೆ ನಾವು ಒಂದು ರಾಗಿ ಬೀಜ ಹಾಕಿದ್ರೆ 1,000 ಬೀಜಗಳನ್ನು ನಾವು ಹುಟ್ಟಿಸಬಲ್ಲ ಈ ಒಂದು ಧಾನ್ಯಗಳು ಹಿರಿಯ ಧಾನ್ಯಗಳಂದ್ರೆ ತಪ್ಪಾಗಲಾರದು. ರಾಗಿ ಬಗ್ಗೆ ಹೇಳಿರ್ತಾವ, ರಾಗಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಗೆ? ಬಹಳ ಹಿಂದಿನ ಒಂದು ವರ್ಷಗಳಲ್ಲಿ ಬಂದಂತ ಒಂದು ಸಿರಿಧಾನ್ಯ ಇದು ರಾಗಿ. ಈಗ ಒಂದು ಇದರದ ಸ್ಥಿತಿಗತಿ ಹೇಗಿದೆ? ಇದರಲ್ಲಿ ತಳಿಗಳಿರಬಹುದು, ಇದರಲ್ಲಿ ಇಳುವರಿ ಮಟ್ಟ ಇರಬಹುದು, ಯಾವ ರೀತಿ ಅಭಿವೃದ್ಧಿ ಆಗಿದೆ? ಸೊ ಇದು ಒಂದು ಉತ್ತಮ ಬೆಳೆ, ಆಹಾರ ಬೆಳೆ. ಇದರ ಅಭಿವೃದ್ಧಿಯಾಗಿ ಒಂದು ಇಳುವರಿಯ ಪ್ರಮಾಣನೂ ಸಹ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ 13.5 ಕ್ವಿಂಟಲ್ ಒಂದು ಹೆಕ್ಟೇರ್ಗೆ ಇಳುವರಿ ಕೊಡ್ತಾ ಇರತಕ್ಕಂತ ಒಂದು ಆಹಾರ ಬೆಳೆ. ಕೆಲವೊಂದು ರೈತರು ಪೋಷಣೆ ಚೆನ್ನಾಗಿ ಮಾಡಿ ನಿರ್ವಹಣೆ ಮಾಡಿರೋರು ಒಂದು 18-20 ಕ್ವಿಂಟಲ್ ಒಂದು ಎಕರೆಗೆ ತೆಗೆದಿರೋದನ್ನ ನಾವು ನೋಡಿದೀವಿ. ಸೊ ಆದ್ರಿಂದ ಇದು ಒಂದು ಉತ್ತಮ ಒಂದು ಆದಾಯ ಬೆಳೆ ಆಗ್ಬೋದು. ಮತ್ತೆ ಇನ್ನೊಂದು ಈ ಸಂಶೋಧನೆಯ ಒಂದು ಇದರಿಂದ ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನ ಬಿಡುಗಡೆ ಮಾಡಿರೋದ್ರಿಂದ ರೈತರು ವಿವಿಧ ಬೆಳೆಗಳನ್ನ ವಿವಿಧ ತಳಿಗಳನ್ನ ಬೇರೆ ಬೇರೆ ಸಂದರ್ಭಕ್ಕೆ ಸೂಕ್ತವಾಗಿ ಮುಂಗಾರಿಗೆ, ಹಿಂಗಾರಿಗೆ ಮತ್ತು ಬೇಸಿಗೆಗೆ ಆಯ್ಕೆ ಮಾಡ್ಕೋಬಹುದು. ಈಗ ಸಾಮೆಗೆ ಬಂದಾಗ ಸಾಮೆಯ ಒಂದು ಇತಿಹಾಸದ ಬಗ್ಗೆ ಹೇಳ್ತೀರಿ. ಸಾಮೆ ಯಾವ ರೀತಿ ಬೆಳ್ತಾ ಬಂದಿದೆ, ಜೊತೆಗೆ ಅಭಿವೃದ್ಧಿ ಯಾವ ರೀತಿ ಆಗಿದೆ ಇವ ಸಾಮೆ ಒಂದು ಬೆಳೆಯಲ್ಲಿ? 7 ಸಿರಿಧಾನ್ಯಗಳಲ್ಲಿ ಒಂದು ಸಾಮೆನೂ ಸಹ ಒಂದು ಬೆಳೆಯಾಗಿದ್ದು ಈ ಬೆಳೆಯನ್ನು ಪೂರ್ಣ ಬೆಳೆಯಾಗಿ ಮತ್ತು ರಾಗಿ ಜೊತೆ ಮಿಶ್ರ ಬೆಳೆಯಾಗಿಯೂ ಸಹ ಬೆಳೀತಾ ಇದ್ದಾರೆ ರೈತರು. ಇದು ಒಂದು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಂದ್ರೆ ಒಂದು ವರ್ಷಕ್ಕೆ 300-400 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿಗೆ ಈ ಒಂದು ಸಾಮೆ ಒಂದು ಸೂಕ್ತವಾದ ಬೆಳೆ. ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ, ತುಮಕೂರು, ಹಾವೇರಿ, ಹಾಸನ, ಮಂಡ್ಯ ಮುಂತಾದ 8 ಜಿಲ್ಲೆಗಳಲ್ಲಿ ಈ ಒಂದು ಸಾಮೆಯನ್ನ ಬೆಳೀತಾರೆ. ಸರಾಸರಿ 1 ಎಕರೆಗೆ 4-5 ಕ್ವಿಂಟಲ್ನಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಈ ಸಾಮೆಯಲ್ಲಿ ತಳಿಗಳ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ? ಮೊದಲನೇ ಬಿಡುಗಡೆ ಆದಂತಹ JK-36, HS-1 ಅಂತಕ್ಕಂಥದ್ದು, OLM-203 ಅಂತಕ್ಕಂಥ ತಳಿಗಳು ಈಗ ಒಂದು ರೈತರಿಗೆ ಲಭ್ಯವಿದ್ದಾವೆ. ಇವು 85-90 ದಿನಗಳಲ್ಲಿ ಕಟಾವು ಬರುತ್ತೆ ಮತ್ತು 4-5 ಕ್ವಿಂಟಲ್ಷ್ಟು ಇಳುವರಿ ಒಂದು ಎಕರೆಗೆ ಬರತಕ್ಕಂತ ಒಂದು ಇದಿದೆ. ನವಣೆಯ ಇತಿಹಾಸ ಮತ್ತು ಅಭಿವೃದ್ಧಿ ಬಗ್ಗೆ, ನವಣೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ನವಣೆ ಬೆಳೆಯಲ್ಲಿ? ಇದನ್ನು ನಾವು ಚಿತ್ರದುರ್ಗ, ತುಮಕೂರು, ಬಳ್ಳಾರಿ ಮುಂತಾದ ಒಂದು 8 ಜಿಲ್ಲೆಗಳಲ್ಲಿ ಈ ಒಂದು ನವಣೆಯನ್ನ ಬೆಳೀತಾ ಇದ್ದಾರೆ. ರಾಗಿಯ ನಂತರ ಒಂದು ಹೆಚ್ಚಿನ ಒಂದು ಸಿರಿಧಾನ್ಯದ ಬೆಳೆ ಅಂದ್ರೆ ನವಣೆ ಅಂತ ಹೇಳ್ಬೋದು. ಇದು ಸಹ ಸುಮಾರು 3-4 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಇದರಲ್ಲಿ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಬಳ್ಳಾರಿಯಿಂದ ಶ್ರೀ SIA-326, SIA-3085 ಅಂದ್ರೆ 3085 ಅಂತ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಸಹ ಒಂದು ಆಂಧ್ರಪ್ರದೇಶದಿಂದ ಒಂದು ಅಡಾಪ್ಟ್ ಮಾಡಿಕೊಂಡಂತ ಒಂದು ತಳಿ ಆದಂತ ಶ್ರೀಲಕ್ಷ್ಮಿನೂ ಸಹ ಈ ಒಂದು ಭಾಗಕ್ಕೆ ಸೂಕ್ತ ಅಂತೇಳಿ ನಾವು ಬಿಡುಗಡೆ ಮಾಡಿದೀವಿ. ಉತ್ತರ ಕರ್ನಾಟಕದ ಒಂದು ಜಿಲ್ಲೆಗಳಾದ ಬಳ್ಳಾರಿ, ಗುಲ್ಬರ್ಗ, ವಿಜಯಪುರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನವಣೆ ಬೆಳೀತಕ್ಕಂಥ ಒಂದು ಜಿಲ್ಲೆಗಳಾಗಿದ್ದಾವೆ. ಹಾರಕ ಒಂದು ಸಿರಿಧಾನ್ಯಕ್ಕೆ ಬಂದಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವ ರೀತಿ ಹಾರಕದಲ್ಲಿ ಅಭಿವೃದ್ಧಿ ಆಗಿದೆ, ತಳಿಗಳ ಲಭ್ಯತೆ ಯಾವ್ಯಾವಿದಾವಿಲ್ಲ ಹಾರಕ ಬೆಳೆಯಲ್ಲಿ? ನಮ್ಮ ಲೋಕಲಲ್ಲಿ ಸಿಗ್ತಕ್ಕಂಥ ತಳಿಗಳಾಗಿರ್ಬೋದು ಅಥವಾ GPUK ಕರ್ನಾಟಕದ 3 ಅಂತ ತಳಿ ಅಂತ ಬಂದಿದೆ, ಮತ್ತೆ GK-48 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಇವು ಅಷ್ಟೇ 100-110 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತೆ 3-4 ಕ್ವಿಂಟಲ್ ಕೆಪಾಸಿಟಿ ಅಂದ್ರೆ ಒಂದು ಇಳುವರಿಯ ಮಟ್ಟ ಇದೆ. ಇನ್ನ ಊದಲಿಗೆ ಬಂದಾಗ ಊದಲಿನಲ್ಲಿ ತಳಿಗಳು ಮತ್ತು ಇದರ ಒಂದು ಅಭಿವೃದ್ಧಿ, ಇದರ ಇತಿಹಾಸದ ಬಗ್ಗೆ ಹೇಳಿ. ಮುಖ್ಯವಾಗಿ ಇದನ್ನ ನಾವು ತುಮಕೂರು ಮತ್ತು ಚಿಕ್ಕಮಂಗಳೂರು ಒಂದು ಕೆಲವೇ ಕೆಲವು ಪ್ರದೇಶದಲ್ಲಿ ಈ ಒಂದು ಊದಲು ಬೆಳೆಯನ್ನ ನಾವು ಕಾಣಬಹುದು. ಏನು ಇಲ್ಲಿ ತಳಿಗಳ ಅಭಿವೃದ್ಧಿ ಆಗಿದಾವ ಊದಲಿನಲ್ಲಿ? ಇಲ್ಲ, ನಮ್ಮಲ್ಲಿ ಅದು ಯಾವುದೇ ರೀತಿಯಾದ ತಳಿಗಳು ಬಂದಿಲ್ಲ. ಮತ್ತೆ ಯಾವ ತಳಿಗಳನ್ನ ಸದ್ಯದಲ್ಲಿ ಊದಲಿನಲ್ಲಿ ಬೆಳೀತಾ ಇದ್ದಾರೆ ರೈತರೆಲ್ಲ? ಸೊ ಲೋಕಲ್ಲೇ ಸಿಗ್ತಕ್ಕಂಥ ಒಂದು ಆಯಾ ಪ್ರದೇಶದಲ್ಲೇ ಸಿಗ್ತಕ್ಕಂಥ ತಳಿಗಳನ್ನು ಬೆಳೀತಾ ಇದ್ದಾರೆ. ಉತ್ತಮ ತಳಿಯ ಒಂದು ಬಿಡುಗಡೆ ಅವಶ್ಯಕತೆ ಇದೆ ಇದರಲ್ಲಿ. ಸೊ ಊದಲು ಸಹ ಈ ಒಂದು ಬೇರೆ ನೀವು ನವಣೆ ಮತ್ತೆ ಸಾಮೆಗೆ ಹೋಲಿಕೆ ಮಾಡಿದ್ರೆ ಇದು ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ. ಸೊ ಕನಿಷ್ಠ ಅಂದ್ರೆ ನಿಮ್ಗೆ 6-8 ಕ್ವಿಂಟಲ್ ಒಂದು ಎಕರೆಗೆ ಬರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳು ಚೆನ್ನಾಗಿ ನೀವು ಪಾಲನೆ ಮಾಡಿದ್ರೆ ಒಂದು 6-8 ಕ್ವಿಂಟಲ್ ಅಷ್ಟು ಬರ್ಬೋದು. ಅದೇ ರೀತಿಯಾಗಿ ಈ ಒಂದು ಎಕರೆಗೆ 3-4 ಕೆಜಿ ಬೀಜ ಬೇಕಾಗುತ್ತೆ ಮತ್ತೆ ಸಾರಜನಕ ಒಂದು 1/2 ಚೀಲ DAP ಮತ್ತು 1/2 ಚೀಲ ಯೂರಿಯಾ ಹಾಕಿದ್ರೆ ಸಾಕಾಗುತ್ತೆ ಒಂದು ಎಕರೆಗೆ. ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಸಹ ನಾವು ಬೇಸಾಯ ಕ್ರಮಗಳಿಗೆ ಬಂದ್ರೆ 1 ಅಡಿ ಸಾಲುಗಳಲ್ಲಿ ಹೆಚ್ಚು ಆಳ ಇಲ್ಲದೆ ಬಿತ್ತನೆ ಮಾಡಬೇಕಾಗುತ್ತೆ ಮತ್ತೆ ಸಸಿಯಿಂದ ಸಸಿಗೆ ಒಂದು ಕಾಲ 1/2 ಅಡಿಯಷ್ಟು ಅಂದ್ರೆ 7.5-10 ಸೆಂಟಿಮೀಟರ್ ಅಂತ ಇರತಕ್ಕಂತ ಒಂದು ಅಂತರ ಕಾಪಾಡಿಕೊಂಡು ಎಡೆಕುಂಟೆ ಹೊಡೆದು ಒಂದು ಅಂತರ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಮಾಡಬಹುದು. ಸೊ ಇದು 80-85 ದಿನಗಳಲ್ಲಿ ನಿಮ್ಗೆ ಕಟಾವು ಬರೋದ್ರಿಂದ ನಿಮ್ಗೆ ಬೇರೆ ಬೆಳೆಗಳನ್ನ ಇದ್ರ ಜೊತೆಗೆ ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನ ಕೊನೆಯದಾಗಿ ಬರಗು ಒಂದು ಸಿರಿಧಾನ್ಯದ ಬಗ್ಗೆ, ಇದರ ಒಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಬೇರೆ ಸಿರಿಧಾನ್ಯಗಳಿಗೆ ಒಂದು ಹೋಲಿಕೆ ಮಾಡಿದ್ರೆ ಈ ಬರಗು ಸಹ ಒಂದು ಕಡಿಮೆ ಮಳೆ ಬೀಳ್ತಕ್ಕಂತ ಒಂದು ಪ್ರದೇಶಕ್ಕೆ ಸೂಕ್ತವಾದಂತ ಒಂದು ಬೆಳೆಯಾಗಿದ್ದು ಇದನ್ನ ಮೇವಿಗಾಗೂ ಸಹ ಹೆಚ್ಚಿನ ರೈತರು ಬೆಳೀತಾರೆ. ಯಾಕೆಂದ್ರೆ ಇದು ಒಂದು ಉತ್ತಮ ಒಂದು ಮೇವಿನ ಬೆಳೆ, ಯಾಕೆಂದ್ರೆ ಕಾಳಿನ ಜೊತೆಗೆ ಮೇವು ಸಹ ಯಥೇಚ್ಛವಾಗಿ ಇದು ಬರೋದ್ರಿಂದ ಇದನ್ನ ಮೇವಿನ ಬೆಳೆಯಾಗೂ ಸಹ ಬೆಳೀತಾರೆ ಮತ್ತು ವಿರಳವಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ಪ್ರದೇಶದಲ್ಲಿ ಇದನ್ನ ಬೆಳೀತಾರೆ. ಸರಾಸರಿ ಇದು ಒಂದು 5-6 ಕ್ವಿಂಟಲ್ ಅಷ್ಟು ಒಂದು ಎಕರೆಗೆ ನಾವು ಇಳುವರಿಯನ್ನ ಪಡಿಬಹುದು. ಮುಖ್ಯವಾದ ತಳಿಗಳು ಅಂದ್ರೆ ಬೆಂಗಳೂರಿಂದ ಬಿಡುಗಡೆ ಮಾಡಿರತಕ್ಕಂಥ GPUP 21 ಮತ್ತೆ GPUP 8 ಅಂತಕ್ಕಂಥ ತಳಿಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಸೊ ಇದು ಸರಿಸುಮಾರು 85-90 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಸೊ ಅದೇ ರೀತಿಯಾಗಿ ಬೇರೆ ಸಿರಿಧಾನ್ಯಗಳ ಹಾಗೆ ಇದಕ್ಕೂ ಒಂದು 4-5 ಕೆಜಿ ಒಂದು ಎಕರೆಗೆ ಬೀಜ ಬೇಕಾಗುತ್ತೆ. ಮತ್ತೆ ಇದು ಅನ್ನ ಸಹ 1 ಅಡಿ ಸಾಲುಗಳಲ್ಲಿ ಬಿತ್ತನೆ ಮಾಡಬಹುದು ಮತ್ತೆ ಆಳವಾಗಿ ಬಿತ್ತನೆ ಮಾಡಬಾರ್ದು, ಇದು ಬಹಳ ಮುಖ್ಯ. ಸೊ 3-4 ವಾರಗಳ ನಂತರ ನೀವು ಎಡೆ ಕುಂಟೆ ಹೊಡೆದು ಒಂದು ಕಳೆಗಳನ್ನ ಇದರಲ್ಲೂ ಸಹ ಹತೋಟಿ ಮಾಡ್ಕೋಬಹುದು. ಬೇರೆ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳನ್ನು ಸಹ ಯಾವ ರೀತಿ ನಾವು ಮಾಡ್ತೀವೋ ಅದೇ ರೀತಿಯಾಗಿ ಈ ಒಂದು ಬರಗು ಸಿರಿಧಾನ್ಯಕ್ಕೂ ಸಹ ನಾವು ಅದೇ ರೀತಿ ಮಾಡಬೇಕಾಗುತ್ತೆ. ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಸಿರಿಧಾನ್ಯಗಳ ಅಭಿವೃದ್ಧಿ ಮತ್ತು ಅವುಗಳ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕೆ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. के मैदानों में छोटे छोटे धंधे या बड़े कामों में फूलों के परिहास सब्जियों के बागानों में सोलर बदल रहा है रात को उजालों में की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े है गांव, चल पड़ा इंडिया, इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ